ಅಗ್ನಿ ಆಹಾರ ತಗೊಂಡ್ರೆ ಒಳಗಿದ್ದ ಅಗ್ನಿ ಶಕ್ತಿ ಜಾಸ್ತಿ ಆಗ್ತದೆ. ಜಠರಾಗ್ನಿಗೆ ಆಹಾರ ಕೊಡಬೇಕು, ಜಠರಾಗ್ನಿಗೆ ಆಹಾರ ಕೊಡದಿದ್ರೆ ಚಿತ್ತಾಗ್ನಿ ಕೆಲಸ ಕೊಡಬೇಕು. ಹೀಗೆ ಆಯ್ತು, ಚಿತ್ತ ದೊಡ್ಡದು. ಆದ್ರಿಂದಲೇ ಯದಾ ವೈ ಚೇತಯತೆ ಅಥ ಸಂಕಲ್ಪಯತೆ, ಯಾಕೆಂದ್ರೆ ಸಂಕಲ್ಪ ಮಾಡಬೇಕಾದ್ರೆ ಮೊದಲು ಚಿತ್ತ ಇರಬೇಕು. ಚಿತ್ತ ಅಂದರೆ ಅರಿವು, ಸ್ಮರಣೆ, ಭೂತಕಾಲದ ಮೆಮೊರಿ ಆಫ್ ಪಾಸ್ಟ್ ಟೆನ್ಸ್. ಅದನ್ನ ಹಿಂದೆ ಹಿಂದಿನ ನೆನಪು ಇದ್ದಾಗ ಅದನ್ನೆಲ್ಲ ನೆನಪಿಸಿಕೊಂಡು ತಾನು ಓದಿದ್ದನ್ನ, ತಾನು ಕೇಳಿದ್ದನ್ನ, ತಾನು ಜೀವನದಲ್ಲಿ ಅನುಭವಿಸಿದ್ದನ್ನ ನೆನಪಿಸಿಕೊಂಡು ಹೀಗೆ ಹೀಗೆ ಹಿಂದೆ ಆಗಿದೆ, ಅದನ್ನ ನಾನು ಹೀಗೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅವನ ಎಲ್ಲ ಸಂಕಲ್ಪಗಳಿಗೆ ಅವನ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಕಾರಣ, ಅದಕ್ಕೆ ಅವನ ಸ್ಮರಣ ಶಕ್ತಿ ಚಿತ್ತ ಕಾರಣ. ಯದಾವ ಈ ಚೇತಯತೆ ಅವನು ನೆನಪಿಸಿಕೊಂಡ ಅಂತಂದ್ರೆ ಅದರ ಸಂಕಲ್ಪ ಇದೆ. ಆ ನೆನಪಿನ ಫಲವಾಗಿ ತಾನು ಹೀಗೆ ಆಗಿದೆ, ಹೀಗೆ ಮಾಡಿದ್ರಿಂದ ಇಂಥವರಿಗೆ ಇಂಥ ದೋಷ ಪರಿಹಾರ ಆಗಿದೆ, ಅದು ನಾನು ಹೇಗೆ ಮಾಡಿದ ಆಗಿದೆ ಆಗುತ್ತೆ. ಇದೆಲ್ಲವೂ ಕೂಡ ಮನುಷ್ಯನ ಪ್ರತಿಯೊಂದು ಇನ್ವೆನ್ಷನ್ಸ್, ಆವಿಷ್ಕಾರಗಳು, ಅದರ ಹಿಂದೆ ಇರತಕ್ಕಂಥ ಸ್ಮರಣ ಶಕ್ತಿ ಕಾರಣ. ಸ್ಮರಣ ಶಕ್ತಿ ಇದ್ರೆ ಇದರ ಆವಿಷ್ಕಾರವೇ ಇಲ್ಲ. ಅದಕ್ಕೆ ಆ ಕೋಶಕ್ಕೆ ವಿಜ್ಞಾನಮಯ ಕೋಶ. ಮಂತ್ರ ಶುಗರ್ ಮಾಡಿ ಆ ಮಂತ್ರಗಳಲ್ಲೇ ಬರೇ ನಾಮಗಳಾದ್ರಲ್ಲ, ನಾ ನಾಮ ಕರ್ಮ, ನಾಮಾತ್ಮಕ ಕ್ರಿಯಾತ್ಮಕ ಎರಡು. ಮಂತ್ರದಲ್ಲಿ ಎರಡು ಸಂಗತಿ ಇದೆ. ಮಂತ್ರದಲ್ಲಿ ಏನ್ ಹೇಳುತ್ತೆ? ಕೆಲವು ನಾಮಗಳನ್ನು ಹೇಳುತ್ತದೆ, ಕೆಲವು ಕ್ರಿಯೆಗಳು. ಕ್ರಿಯೆಯು ನಾಮ ಮಾತಿನ ಮೂಲಕವೇ ಬರುವುದು, ಬರೀ ನಾಮ ಅಷ್ಟೇ ಅಲ್ಲ. ಈಗ ನಾಮ ಮೊದಲು, ಇದು ನಿನ್ನ ಮಗುವಿಗೆ ಮೊದಲು ನಾವು ನಾಮದ ಮೂಲಕ ಭಾಷೆಯನ್ನು ಪರಿಚಯಿಸ್ತೇವೆ. ಇದು ತಾಯಿ, ಇದು ತಂದೆ, ಇದು ಇದು ಇನ್ನು ರಾಜ್ಯ ಅಜ್ಜಿ ಎಕ್ಸೆಟ್ರಾ ಎಕ್ಸೆಟ್ರಾ. ಮಗುವೆ ಯಾರು ಗೊತ್ತಿಲ್ಲ, ಸುಮ್ಮನೆ ಕಟ್ಟಕ್ ಬಿಟ್ಟು ನೋಡುತ್ತೆ ಅಷ್ಟೇ. ಎರಡು ಕೊಟ್ಟು ಒಂದು ಹೂವು, ಒಂದು ಬಾಯಿ, ಒಂದು ಪ್ರಾಣಿ ಎಂದು ಬಿಟ್ಟು ನೋಡುತ್ತೆ. ಅದು ತಾಯಿ ಅಂದ್ರೂ ಗೊತ್ತಿಲ್ಲ, ತಂದೆ ಅಂದ್ರೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅದಕ್ಕೆ. ಅದಕ್ಕೆ ಇದು ತಾಯಿ, ಇದು ತಂದೆ ಅಂತ ಮಾತಿನ ಮೂಲಕ ಅದಕ್ಕೆ ನಾಮ ಕೊಟ್ಟು, ಅದನ್ನ ನಾಮ ನಾಮನೇ ಇರೇ ಅಂತ ಮಾತಿನಲ್ಲಿ ನಾಮ ಕೊಟ್ಟರು. ನಾಮ ಕೊಟ್ಟ ಮೇಲೆ ಆಮೇಲೆ ಕ್ರಿಯೆ ಏನಂದ್ರೆ ನೋಡು, ಅದು ಹಸು, ಅದಕ್ಕೆ ಹೆಸರು ಹಸು ಅಂತ. ಅದನ್ನು ತಾ ಆಮೇಲೆ ಹಸು ಅಂತ ವ್ಯಕ್ತಿ ಪರಿಚಯ, ನಾಮದಿಂದ ವಸ್ತುವಿನ ಪರಿಚಯ ಆದ್ಮೇಲೆ ಅದನ್ನು ಇದು. ಆಮೇಲೆ ಇದು ಏನು? ಇದು ಉಂಡೆ, ಅದನ್ನು ತಿನ್ನು. ಅಕ್ರಿಯೆ ಮೊದಲು ನಾಮ, ನಾಮಕ್ಕೊಂದು ನಾಮದ ಮೂಲಕ ಕ್ರಿಯೆಯನ್ನು ಪರಿಚಯ. ಹೀಗೆ ಇಡೀ ಭಾಷೆ ನಾಮಾತ್ಮಕ ಕ್ರಿಯಾತ್ಮಕ, ಇಡೀ ಭಾಷೆ ನಾಮ ಮತ್ತು ಕ್ರಿಯೆಗಳನ್ನು ವಿಸ್ತರಿಸುವ. ಅದನ್ನು ನಾಮನಿ ಮಂತ್ರ ಏಕಭವಂತಿ ಮಂತ್ರೇಶು ಕರ್ಮಾಣಿ, ಈ ಮಂತ್ರಗಳು ಅಷ್ಟೇ. ಭಗವಂತನ ನಾಮ ಮತ್ತು ಭಗವಂತ ಪ್ರೀತಿಕರವಾದ ಕರ್ಮ ಅಷ್ಟು ಇದೆಲ್ಲವೂ ಪ್ರಾರಂಭ ಆಗುವುದೆಲ್ಲಿಂದ? ಸ್ಮರಣ ಶಕ್ತಿಯ ದೇವತೆ ಆದ ಅಗ್ರಿಯ ಕರ್ತನಾದ ಇದೆಲ್ಲವೂ ಹುಟ್ಟುವಂತ ಮಂತ್ರವನ್ನು ಇದ್ರೆ ಯಾವುದೂ ಇಲ್ಲ. ಆದ್ರಿಂದ ತಾನಿ ಹವ ಏತಾನಿ ಚಿತ್ತೈ ಗಾಯನಾನಿ ಚಿತ್ತಾತ್ಮಾನಿ ಚಿತ್ತೇ ಪ್ರತಿಷ್ಠಿತಾನಿ, ಇದೆಲ್ಲವೂ ಕೂಡ ಚಿತ್ತೈ ಗಾಯನಾನಿ, ಚಿತ್ತವನ್ನೇ ಆಶ್ರಯಿಸಿಕೊಂಡಿರುವಂತಹ ಅಗ್ನಿಯನ್ನು ಆಶ್ರಯಿಸಿಕೊಂಡು ಎಲ್ಲ ಹಿಂದಿನ ದೇವತೆಗಳು ಚಿತ್ತಾತ್ಮಾನಿ ಅಗ್ನಿಯ ನಿಯಂತ್ರಣಗೊಳಪಟ್ಟವು. ಮೋಕ್ಷದಲ್ಲಿ ಕೂಡ ಚಿತ್ತೇ ಪ್ರತಿಷ್ಠಿತ, ಮೋಕ್ಷದಲ್ಲಿಯೂ ಅಗ್ನಿಯನ್ನು ಆಶ್ರಯಿಸಿಕೊಂಡೇ ಇರತಕ್ಕವರು ಮಿತ್ರಾಂತ ಸಮಸ್ತ ದೇವತೆಗಳು. ಯಾಕಂದ್ರೆ ಮಿತ್ರ ಹದಿನೈದು ಮಿನಿಟ್ನಲ್ಲಿ ಇರುವ ಇವನು ಹದಿನೈದು ಬಿಡ್ತಾನೆ. ಆದ್ದರಿಂದ ನಮಗೆ ತುಂಬಾ ರಿಲೆವೆಂಟ್ ಆಗಿರತಕ್ಕಂತಹ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ತಸ್ಮಾತ್ ಯದ್ಯಪಿ ಬಹುವಿಧ ಚಿತ್ತೋ ಭವತಿ, ಆದ್ದರಿಂದಲೇ ಒಬ್ಬ ಇರುತ್ತಾರೆ ಬಹುವಿಧ. ತುಂಬಾ ಶಾಸ್ತ್ರ ಓದಿದವರು ಆದರೆ ಯಾವುದು ನೆನಪಿಲ್ಲ, ಎಂತ ಹೇಳಿದ್ರು ಸಹ ನೋಡ್ಬೇಕು ನನ್ನ ನೆನಪಿಲ್ಲ ಅಂತಾರೆ. ತಸ್ಮಾತ್ ನೋಡಿ, ದೊಡ್ಡ ವಿದ್ವಾಂಸ ಎಲ್ಲ ಓದಿದ್ದಾರೆ. ಯದ್ಯಪಿ ಬಹುವಿಧ ತುಂಬಾ ಓದ್ಕೊಂಡಿದ್ದಾರೆ, ಅಚಿತ್ತೋ ಭವತಿ ನೆನಪೊಂದಿಲ್ಲ, ಓದಿದ್ದು ಯಾವುದು ನೆನಪಿಲ್ಲ. ಎಲ್ಲ ಪುಸ್ತಕದಲ್ಲಿದೆ, ಪುಸ್ತಕ ಇವರು ಓದಿದ್ರೆ ಇರುತ್ತೆ, ಇವರು ಓದಿದೆ ಅಂತ ಮಾಡ್ತೀವಿ. ಪುಸ್ತಕದಲ್ಲಿ ಇದೆ, ಪುಸ್ತಕ ಇವರು ಓದಿದ್ರೆ ಇರುತ್ತೆ, ನೆನಪಿಸಾಡಿ ಬಂದ. ಯಾವ ಲೈಬ್ರರಿಯಲ್ಲಿ ಇರುವ ಜ್ಞಾನ ನಮ್ಮ ಜ್ಞಾನ ಆಗುದಿಲ್ಲ, ಹೇಗೆ ನಮ್ಮ ತಲೆಯಲ್ಲಿ ಇದ್ದದ್ದು ನಮ್ಮ ಜ್ಞಾನ, ಪುಸ್ತಕದಲ್ಲಿ ಇದ್ದದ್ದು ನಮ್ಮ ಜ್ಞಾನ ಅಲ್ಲ. ಅದು ಪುಸ್ತಕದ ಕಾಪಿರೈಟ್ ನಮಗಿಲ್ಲ, ನಮ್ಮ ಮಸ್ತಕದ ಕಾಪಿರೈಟ್ ಮಾತ್ರ ನಮಗಿಲ್ಲ. ಅದ್ರಲ್ಲಿ ಯದ್ಯಪಿ ಬಹುವಿಧ ತುಂಬಾ ಶಾಸ್ತ್ರವನ್ನು ಓದಿದ, ಅಜಿತ್ತ ಓದಿ ತಲೆಯಲ್ಲಿ ಏನೂ ಇಲ್ಲ, ಎಲ್ಲ ಪುಸ್ತಕದಲ್ಲಿ ಏನ್ ಹೇಳ್ತಾರೆ ಅಂತ ಗೊತ್ತ ಜನ, ನಾಸ್ತಿ ದೇವ ಏನು ಅವನಿಲ್ಲ ಇಂದು ದಂಡ ಅಂತ ಹೇಳ್ತಾರೆ. ಓದಿಯು ಯಾವುದು ಅವನ ತಲೆಯಲ್ಲಿ ಇಲ್ಲದೆ ಇದ್ದರೆ ಪುಸ್ತಕ ನೋಡಿಕೊಂಡು ಮುಂದೆ ಹೇಳ್ತಾರೆ, ನಾಸ್ತಿ ದೇವ ಏನ ಮಾಡುವ ಅವನಿದ್ದು ಹೇಗಿಲ್ಲಯ್ಯ. ಅವನಂತ ಕೇಳಿದ್ರೆ ಏನು ಗೊತ್ತಿಲ್ಲ ಅವನಿಗೆ, ಒಂದು ನೆನಪಿಲ್ಲ ಅಂತಾನೆ. ಅವನು ಹೇಗಿಲ್ಲ ಅಂತಾನೆ, ನಾಸ್ತಿ ದೇವ ಅವನಿದ್ದು ಹೇಗಿಲ್ಲ ಅದು ಇಲ್ಲ ಅಂತ. ಹೇಗೆಂದ್ರೆ ಅವ್ನು ಎಂತ ಹೇಳಿದ್ರು ಗೊತ್ತಿಲ್ಲ ಅಂತಾನೆ. ಪುಸ್ತಕ ನೋಡ್ಬೇಕು ಅಂತಾನೆ, ಪುಸ್ತಕ ನೋಡ್ಬೇಕಾದ್ರೆ ಅದು ನಮ್ಮ ಹತ್ರ ನಮ್ಮ ಲೈಬ್ರರಿ ಪುಸ್ತಕ ಇದ್ವ ಅವನದೇ ಅನ್ಬೋದು. ತಸ್ಮಾತ್ ಯದ್ಯಪಿ ಬಹುವಿಧ ತುಂಬಾ ಓದಿದ್ದಾನೆ, ಅಜಿತ್ತ ಯಾವುದೂ ನೆನಪಿಲ್ಲ ಅವನಿದ್ರು ಒಂದೇ ಇದ್ದಿದ್ರು ದಂಡ. ನಾಸ್ತಿ ದೇವ ಏನಮ್ಮ ಯಾಕೆ, ಯದಯಂ ವೇದ ಯದ್ವಾಯಂ ವಿದ್ವಾನ್ ನೇತ್ರಮ ಚಿತ್ತ ಸ್ಯಾದ. ಇವನು ವೇದ ತಿಳಿದವನಾಗಿದ್ದರೆ, ಯದಯಂ ವೇದ ಯದ್ವಾಯಂ ವಿದ್ವಾನ್, ವೇದ ಅಂದ್ರೆ ಬರೀ ತಿಳಿಯೋದು, ವಿದ್ವಾನ್ ಅಂದ್ರೆ ಆಳವಾಗಿ ತಿಳಿಯೋದು. ಇವನು ನಿಜವಾಗಿ ಆಳವಾಗಿ ಓದಿದ್ರೆ ನೇತ್ರಮ ಚಿತ್ತ ಸ್ಯಾದ ಎಂತ ಕೇಳೋದು ನೆನಪಿಲ್ಲ ಅಂತಾನೆ. ಏನಕ್ಕಿಲ್ಲ ಯೋಗ್ಯ ಅವನು, ಅವನು ಉಪಯೋಗಿಲ್ಲ ಅವನು ಮಾತು ಬೇಡ. ಅವನು ಎಷ್ಟು ಓದಿದರೂ ಕೂಡ ಸ್ಮರಣ ಶಕ್ತಿ ಒಂದು ಇಲ್ಲದೇ ಇದ್ರೆ ಅವನ ಸಮಸ್ತ ಅಧ್ಯಯನವು ವ್ಯರ್ಥ. ಇವತ್ತು ನಾವು ಇದಕ್ಕೆ ಒತ್ತುಕೊಳ್ತಾ ಇಲ್ಲ. ಇವತ್ತು ನಾವು ಏನು ನೋಡಿ, ಎಷ್ಟು ಬುಕ್ಕಿಶ್ ನಾಲೆಜ್ ಇದೆ, ಎಷ್ಟು ದೂಷಣೆ ಮಾಡ್ತಾನೆ. ಪುಸ್ತಕ ಸ್ಥಳಿತ್ಯ ವಿದ್ಯೆಯೇ ಅಲ್ಲ, ಎಷ್ಟು ನಿಮ್ಮ ತಲೆ ಒಳಗೆ ಇದೆಯೋ ಅಷ್ಟು ಮಾತ್ರ ನಿಮ್ಮದು ನಮ್ಮದು, ಪುಸ್ತಕದಲ್ಲಿದ್ದದ್ದು ನಮ್ಮದನ್ನು. ಅದರಿಂದ ನಾಯಮಸ್ತಿ ಏನ್ ಕೇಳಿದ್ರು ಪುಸ್ತಕ ನೋಡ್ಬೇಕು ಅಂತ ಹೇಳಿದ್ರೆ ನಾಯಮಸ್ತಿ ದೇವಾತ್ಮ ಅವನಿದ್ದು ಉಪಯೋಗಿಲ್ಲ, ಅವರ ದಂಡ ಏನು ಉಪಯೋಗಿಲ್ಲ, ಶಾಸ್ತ್ರ ಓದಿದ್ದೇ ದಂಡ ಅಂತ ಹೇಳ್ತಾರಂತೆ ಜನ. ಇದನ್ನೇ ಆಚಾರ್ಯರು ಒಂದು ಕಡೆಯವರು ಆಗಬೇಕು ಅಂತ ವೇದ ತ್ಯಾಗ ಮಾಡಬೇಕು ಅಂತ ಮುಂದೆ ಹೇಳ್ತಾರೆ ಆಚಾರ. ಈ ವೇದ ತ್ಯಾಗ ಮಾಡುವಂತಹ ಒಂದು ಪ್ರೋಸೆಸ್ ನಮ್ಮಲ್ಲಿ ನಡೀತಾ ಇದೆ. ವೇದ ತ್ಯಾಗ ತೆಕ್ತ ವೈದಿಕ ತೆಕ್ತ ವೇದನ ಆಗಬೇಕು. ವೇದ ತ್ಯಾಗ ಮಾಡುವುದರ ಏನು ಕೇಳಿದರು ಕೂಡ ಅದು ವಿಷಯವಾ, ಅದು ಏನಿದೆ ವೇದದಲ್ಲಿ ಅಂತ ನೋಡಿ ಹೇಳ್ತೇನೆ ಅಂತ ಹೇಳುವ ವೇದ ಹೇಳ್ಕೊಂಡವರು ವೇದದಿಂದಲ್ಲಿ ನೋಡಿ ಹೇಳುವವರು ವೇದವನ್ನು ಹೇಳ್ಕೊಂಡವರು. ಅವ್ರು ಏನು ಹೇಳಿದರೆ ಅದು ವೇದದಲ್ಲಿ ವೇದ ನೋಡಿ ಹೇಳುದಲ್ಲ, ಅವ್ರು ಹೇಳಿದ್ದು ವೇದದಲ್ಲಿ ಇದ್ರೆ ಅವ್ರು ವೇದ ತ್ಯಾಗಿ. ವೇದದಲ್ಲಿ ಇದ್ದದ್ದನ್ನು ಅವ್ರು ಹೇಳಿದರೆ ವೇದ ಸ್ವೀಕಾರಿಗಳು. ಅವ್ರು ಹೇಳಿದ್ದು ವೇದದಲ್ಲಿ ಇದ್ರೆ ಅವ್ರು ವೇದ ತ್ಯಾಗಗಳು. ಯಾವುದನ್ನು ಹೇಳಿದರೂ ಒಂದು ಪುಸ್ತಕ ನೋಡಿ ಹೇಳುವುದಲ್ಲ, ಮತ್ತೆ ಹೀಗಾಗಬೇಕಪ್ಪ ಅಂತ ಹೇಳಿದ್ರು ಅದಿರುತ್ತದೆ ವೇದದಲ್ಲಿ. ವೇದ ಊಹಾ ಮನುಸರೇತು, ಅದು ಹೀಗಿರ್ಬೇಕು ಅಂತ ಯಾರು ಊಹೆ ಮಾಡಿ ಹೇಳಿದನೋ ಅವನ ಊಹೆ ವೇದದಲ್ಲಿ ಅದು ಜಸ್ಟಿಫೈ ಆಯಿತು, ಅವನು ವೇದ ತ್ಯಾಗಿ. ಅಂದ್ರೆ ತಲೆಯಲ್ಲೇ ವೇದಕ್ಕೆ ಕ್ಯೂರ್ ಆಗಿ, ಇಡೀ ತಲೆಯೇ ವೇದಕ್ಕೆ ಕ್ಯೂರ್ ಆಗಿದೆ. ಅವನ ಚಿಂತನವೇ ವೇದಕ್ಕೆ ಅನುಗುಣವಾಗಿರ್ಬೇಕು. ಒಂದು ವೇದದಲ್ಲಿ ಇದ್ದದನ್ನೇ ಕಾಣುವುದಲ್ಲ, ಹೇಳಿದ್ದು ವೇದದಲ್ಲಿ ಇರಬೇಕು. ಬಹುಭೂಜೇತನ ಋಷೀಣಾಂ ಪುನರಾಧ್ಯಾನಾಂ ವಚನ ಸೋಮ ಧಾವತಿ ಅಂತ ನಾವು ಏನು ಮಾತಾಡಬೇಕು ಅಂತ ಯೋಚನೆ ಮಾಡಿ ಅರ್ಥಕ್ಕೆ ತಕ್ಕ ಶಬ್ದ ಹುಡುಕುವ. ದೊಡ್ಡವರು ಮಾತಾಡಿದ್ರೆ ಅವರ ಮಾತಿಗೆ ತಕ್ಕ ಅರ್ಥ ಓಡಿ ಬರುತ್ತೆ. ನಾವು ಅರ್ಥಕ್ಕೆ ತಕ್ಕ ಶಬ್ದ ಹುಡುಕುವವರು, ಶಬ್ದಕ್ಕೆ ತಕ್ಕಂತೆ ಅರ್ಥಗಳು ಬಂದು ಕೂಡುತ್ತವೆ. ದೊಡ್ಡವರ ಮಾತಿಗೆ ಅರ್ಥ ತನ್ನಷ್ಟಕ್ಕೆ ಬಂದು ಸೇರಿಕೊಳ್ಳುತ್ತೆ. ಹಾಗೆ ಅರ್ಥ ಹುಡುಕಿ ಮಾತನಾಡುವುದು, ಆಗಿದ್ದಕ್ಕೆ ಅರ್ಥ ಬರಬೇಕು. ಅರ್ಥ ಬದುಕನ್ನು ಬದುಕು ಪುಸ್ತಕ ನೋಡಿ ಹೇಳುವುದಲ್ಲ, ಹೇಳಿದ್ದು ಪುಸ್ತಕದಲ್ಲಿ ಇರಬೇಕು. ಆ ರೀತಿ ಸಮಸ್ತ ವೈದಿಕ ವಾಗ್ಮಯಕ್ಕೆ ಮನಸ್ಸು ಜೋಡಾಗಿ ಬಿಡುತ್ತೆ. ಅವ್ರು ಏನು ಹೇಳಿದ ಅದು ಶಾಸ್ತ್ರೀಯ ಆಗಿರುತ್ತೆ. ಈ ಅರ್ಥ ಒಂದು ಇದನ್ನ ಎಂದು ಹೇಳ್ತಾರೆ. ಅದಿಲ್ಲ ಅಂತಾದ್ರೆ ಏನ್ರಿ ಅವ್ರು ಓದಿ ಅಂತ ಹೇಳಿ ಎಂತ ಪುಸ್ತಕ ನೋಡಬೇಕು ಅಂತಾರೆ. ದಂಡ ಯದ್ಯಪಿ ಬಹುವಿದ ಅಚಿತ್ತ ಭವತಿ ನಾಯವಸ್ತಿ ದೇವ ಏನು ಯಾಕೆ ಹೃದಯಂ ವೇದ ಯದ್ವಾ ಅಯಂ ವಿದ್ವಾನ್ ಚಿತ್ತಸ್ಯ. ನೀವು ಓದಿದ್ದೆ ಹೋದಾಗಿದ್ರೆ ಎಂತ ಹೇಳಿದ್ರೆ ನೆನಪಿಲ್ಲ ಅಂತಾನೆ. ಪುಸ್ತಕ ನೋಡಬೇಕು ಅಂತಾನೆ, ಏನು ಓದಿದ್ದವು ಅಂದ್ರೆ ಅರ್ಥ ವಿದ್ವಾಸ ಕಟ್ಟಿಕೊಂಡು ಏನಾದ್ರು. ಒಬ್ಬ ಮನುಷ್ಯ ಹೆಚ್ಚು ಓದಲಿಲ್ಲ ಅಥ ಎಂತ ಅಲ್ಪವಿದ್ದು, ಆದರೆ ಚಿತ್ತೋ ಅನ್ನೋದು ಓದಿದ್ದು ಸ್ವಲ್ಪ, ಆದರೆ ಎಲ್ಲವೂ ನೆನಪಿದೆ, ಅಕ್ಷರ ಅಕ್ಷರ ನೆನಪಿದೆ. ತಸ್ಮಾ ಏವೋ ತಶುಶ್ರೂಷಂತೆ ಅವರದ್ರು ಹೋಗೋಣಪ್ಪ, ಅವ್ರು ಕಮ್ಮಿ ಓದಿದ್ರು ಎಲ್ಲ ನೆನಪಿದೆ ಅವರಿಗೆ, ಅವ್ರು ಕರೆಕ್ಟ್ ಹೇಳ್ತಾರೆ ಅವ್ರು ಹೋಗೋಣ. ಅವ್ರು ಕಾಲ ಹಿಡಿತಾರಂತೆ. ಈ ಪೂರ ಓದಿ ಎಲ್ಲ ಮನಸ್ಸು ಓದಕ್ಕೆ ಅನುಭವಿಸುವುದಿಲ್ಲ, ಸ್ವಲ್ಪ ಓದಿ ಅದನ್ನು ನೆನಪಿಟ್ಟುಕೊಂಡು ಬಂದು ಎಲ್ಲರೂ ಗೌರವಿಸ್ತಾರೆ. ಆದ್ರಿಂದ ಓದಿಗಿಂತಲೂ ದೊಡ್ಡದು ಸ್ಮರಣ ಶಕ್ತಿ ಅಂತ. ಸ್ಮರಣ ಶಕ್ತಿಯನ್ನು ಬೆಳೆಸಿಕೊಳ್ಳದೆ ಬರೀ ಓದಿ ಏನು ಉಪಯೋಗ ಇಲ್ಲ. ಎಷ್ಟು ಚೆನ್ನಾಗಿರ್ತದೆ ಯದಿ ಯದ್ಯಪಿ ಅಸ್ಮಾತ್ ಯದ್ಯಪಿ ಬರುವಿತ, ತುಂಬಾ ಓದಿದವ ಆದ್ರೆ ಅಚಿತ್ತ ಸ್ಮರಣ ಶಕ್ತಿ ಇಲ್ಲ, ನೆನಪಿಲ್ಲ ಓದಿದ್ದು ಯಾವುದು. ಆವಾಗ ದೈವ ಏನಮಸ್ತಿ ಇಲ್ಲೇ ಇಲ್ಲ, ಅಸ್ತಿ ದೇವ ಏನವ ಯಾಕೆ ಎದಯಂ ವೇದ ಯದ್ವಾಯ ವಿದ್ವಾನ್ ನೈತಮ ಚಿತ್ತಸ್ಯ. ಅದರ ಬದಲು ಅದೇದಿ ಅಲ್ಪವಿದೆ, ತಿಳ್ಕೊಂಡದೇನೋ ಸ್ವಲ್ಪ, ಓದಿದ್ದೇ ಸ್ವಲ್ಪ, ಆದರೆ ಓದಿದ ಪ್ರತಿಯೊಂದು ಸಂಗತಿಯು ಅಕ್ಷರ ಅಕ್ಷರ ನೆನಪಿದೆ. ಚಿತ್ತವಾನ್ ಭವತಿ ತಸ್ಮಾಯೇ ಓ ದಶುಶ್ರೂಷಂತೆ. ಅವನ್ನ ಅವರು ಕೊಡೋಣ, ಅವರನ್ನು ಕೇಳೋಣ, ಯಾಕೆಂದ್ರೆ ಕರೆಕ್ಟ್ ನೆನಪಿದೆ. ಒಂದೋ ವಿಷಯ ಗೊತ್ತಿದೆ ಹೀಗೆ ಅಂತ ಹೇಳ್ತಾರೆ, ಇದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವರಾಗೆ ದಂಡೆ ಬರದಿ ಬಿಡೋಲ್ಲ ಈ ಪಂಡಿತರಿಗೆ, ಅವ್ರು ಸ್ವಲ್ಪ ತಿಳ್ಕೊಂಡು ಕರೆಕ್ಟ್ ಹೇಳ್ತಾರೆ. ಅಲ್ಲಿ ಹೋಗ್ತಾ ಇರ್ತಾರೆ ತಸ್ಮಾಯೇ ಓ ದಶುಶ್ರೂಷಂತೆ. ಅವ್ರು ಸೇವ್ ಮಾಡ್ತಾರೆ ಜನ, ಅವನನ್ನು ಹೇಳಿದ್ದನ್ನು ಕೇಳ್ತಾರೆ, ಯಾಕೆಂದ್ರೆ ಅವನಿಗೆ ಓದಿದ್ದು ಸರಿಯಾಗಿ ತೆಗೆದುಕೊಂಡ್ರಿ, ಕರೆಕ್ಟ್ ಹೇಳಿದ್ದಾರೆ ಅವರು. ಅದರಿಂದ ಎಲ್ಲಕ್ಕಿಂತ ಮುಖ್ಯ ಸ್ಮರಣ ಶಕ್ತಿ ಅಂತ, ಮನಸ್ಸಿಗಿಂತ ಮುಖ್ಯ ಸ್ಮರಣ ಶಕ್ತಿ, ಮನಸ್ಸಿಗಿಂತ ಮುಖ್ಯ ಬುದ್ಧಿ. ಕೆಲವರಿಗೆ ಮನಸ್ಸಿರುತ್ತದೆ ಬುದ್ಧಿ ಇರೋಲ್ಲ, ಕೆಲವರಿಗೆ ಬುದ್ಧಿ ಇರುತ್ತದೆ ಚಿತ್ತ ಇರೋಲ್ಲ. ಕಿತ್ತುಕೊಳ್ಳೋದು ಬುದ್ಧಿ ಇದೆ, ಒಳ್ಳೆ ಇಂಟೆಲಿಜೆನ್ಸ್ ಇದೆ, ಆದರೆ ಮೆಮೊರಿ ಇರುತ್ತೆ. ಹೇಳಿದ ತಕ್ಷಣ ಅರ್ಥ ಆಗ್ತದೆ. ಹಳೆಯ ಜನ ವಿದ್ಯಾರ್ಥಿಗಳು ಈ ವಿಷಯವಾಗಿ ಯಾಕೆಂದ್ರೆ ನನ್ನ ಅನುಭವ, ಹಳೆಯ ಜನ ಶಾಸ್ತ್ರ ಓದು ಹುಟ್ಟಿನಲ್ಲಿ ಬಂದು ಕೇಳ್ತಾ ಇರ್ತಾರೆ. ಪಬ್ಲಿಕ್ಕಿದ್ದಲ್ಲಿ ಅವರು ಮರ್ಯಾದೆ ಹೋಗುತ್ತೆ. ಅವರು ದೊಡ್ಡ ಪಂಡಿತರು ಅಂದ್ರೆ ಗೊಬ್ಬರೇ ಸಾಗುತ್ತೇನೆ. ಹೇ ಅವ್ರು ಕೇಳುದು ಇನ್ನೊಬ್ಬರು ಕೇಳುದು ಅಂದ್ರೆ ಹೇಳೋದು ಅವ್ರ ಮನೆಯಲ್ಲಿ ಇಮೇಜ್ ಹುಟ್ಟಿನಲ್ಲಿ ಸ್ಮರಣ ಶಕ್ತಿ ಬೆಳೆಸಬೇಕಾದ್ರೆ ಹೇಗೆ ಮಾಡಬೇಕು, ನೂರು ರೂಪಾಯಿ ಹೇಳಿ ಏನು ಮಾಡೋದು ಬೇಡ, ಯಾಕೆ ನಾನು ಏನು ಮಾಡಲಿ, ನಾನು ಹೇಗೇನು ಮಾಡಬೇಡಿ ಬರುತ್ತೆ ಅಂತ ಹೇಳಿ ಕಳಿಸ್ತೇನೆ. ಏನು ಮಾಡೋದು ಬೇಡ, ಅದರ ಇಂಟ್ರೆಸ್ಟ್ ಇದ್ರೆ ತಾನೆ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದ್ರೆ ತಾನೆ ಉಳಿಯುತ್ತೆ. ನಮಗೆ ಮರೆತು ಹೋಗೋದು ಇಂಟ್ರೆಸ್ಟ್ ಇದೆ ಇದ್ರೆ ವಾಸ್ತವಿಕವಾಗಿ ಅದಕ್ಕೋಸ್ಕರ ಅವರು ಹೊಡೆಯುವುದು, ಅವರು ಹೊಡೆಯುವುದಲ್ಲ ಯಾಂತ್ರಿಕವಾಗಿ ಅವರು ಹೊಡೆಯುವುದಿಂದ ಸ್ಮರಣಶಕ್ತಿ ಬರುವುದಲ್ಲ. ನೀವು ಮನಸ್ಸಿಗೆ ಆಟೋ ಸಜೆಷನ್ ಕೊಡಿ, ಇದು ನೆನಪಿಟ್ಟು ಬರಬೇಕಾದ ಸಂಗತಿ ಮರಿಬೇಡ ಅಂತ ಹೇಳಬಹುದು. ನೆನಪಿಟ್ಟುಕೊಳ್ಳುವ ಪ್ರಯತ್ನ ಅಂತ ಒಂದು ಪ್ರತ್ಯೇಕ ಮಾಡುವಂತಹ ಪ್ರೋಸೆಸ್ಸೇ ಇಲ್ಲ. ಕೆಲವರು ಏನೋ ನೆನಪಿಟ್ಟು ಮಾಡಿ, ಕೆಲವರು ಬೇರೆ ಮುಂದಿನ ಹಣ ಅಥವಾ ಏನೋ ಟ್ಯಾಬ್ಲೆಟ್ ಬೇಕು ನಮ್ಮ ಹತ್ರ ಇದೆ ಅದು ಹೇಳಿ ಇದು ಬರ್ತಾರೆ ನನ್ನ ಬಹಳ ದೊಡ್ಡ ಮಂದಿ ಬರ್ತಾರೆ. ಅದನ್ನು ಹೇಳಿದ ನಿಮಗೆ ಬರ್ಬೇಕು ಗೌರವ ಹೋಗುತ್ತೆ ಬೇಡ, ಯಾಕಂದ್ರೆ ನೀವು ಅವ್ರನ್ನೆಲ್ಲ ಬಹಳ ದೊಡ್ಡವರು ತಿಳ್ಕೊಂಡಿದ್ದೀರಿ, ನಾನು ಅವ್ರ ಮುಂದೆ ಸಣ್ಣವರನ್ನಾಗಿ ಮಾಡಬಾರ್ದು. ಪ್ರಚಂಡ ವ್ಯಕ್ತಿಗಳೆಲ್ಲ ಬರ್ತಾರೆ ಬಾಗಿಲಿಗೆ ಗುಟ್ಟಿನಲ್ಲಿ ಕೇಳೋದಿಲ್ಲ. ನೆನಪಿಟ್ಟುಕೊಳ್ಳಿ ಏನು ಮಾಡೋದು ಹೇಳಿ, ಏನು ಮಾಡದಿದ್ದರೆ ಒಬ್ಬರು ಇದ್ದೇನೆ. ನೆನಪು ಇಟ್ಟುಕೊಳ್ಳಿಕ್ಕೆ ಏನೂ ಮಾಡುವುದು ಬೇಡ, ನೀವು ಇನ್ನೊಬ್ಬರ ಹತ್ರ ಯಾರಾದರೂ ಕೇಳಕ್ಕೆ ಹೋಗ್ಬೇಡಿ, ನೀವೇ ನೆನಪಿಟ್ಟುಕೊಳ್ಳಿ ಅಷ್ಟೇ. ಯಾರಾದರೂ ಕೇಳಿ ಏನು ಬೇಗಿಲ್ಲ, ಇದು ನೆನಪಿಟ್ಟುಕೊಳ್ಳಬೇಕಾದ ಶ್ರದ್ಧೆ ನಿಮಗೆ ಇರಬೇಕು ಅಷ್ಟೇ. ಯಾವಾಗಲೂ ಯಾವ ವಿಷಯದಲ್ಲಿ ನಿಜವಾದಂತಹ ಆಸಕ್ತಿ ಇದೆಯೋ ಅದು ಮರೆತುಕೊಳ್ಳುವುದಿಲ್ಲ. ಸೈಕಾಲಜಿ ಅತಿಯಾಗಿ ಯಾವುದನ್ನು ಪ್ರೀತಿಸ್ತೇವೋ ಅದನ್ನು ನಾವು ಮರೆಯೋಲ್ಲ. ನಮ್ಮ ಕಬಾಟ್ನಲ್ಲಿ ಎಷ್ಟು ದುಡ್ಡಿದೆ, ಎಷ್ಟು ಪೈಸೆ ಆಗಿದ್ದೇವೆ, ಎಷ್ಟು ಪೈಸೆ ಉಳಿದು ಲೆಕ್ಕಾಚಾರ ಕರೆಕ್ಟ್ ನಡೆಬಂದಿದೆ ನೋಡಿ. ಹತ್ತು ಪೈಸೆ, ಹತ್ತು ಪೈಸೆ ಕಮ್ಮಿ ಇದೆ ಮನೆ ಎಲ್ಲ ಇದ್ದಂತ ಹತ್ತು ಪೈಸೆ ಕಮ್ಮಿ ಇದೆ ಏನಾಯ್ತು ಎಷ್ಟು ಕರೆಕ್ಟ್ ಯಾಕೆ ಹೇಳಿದ್ರೆ ಹದಿನಾರು ಬೆಲೆ ಬಗ್ಗೆ ಇಂಟ್ರೆಸ್ಟೆಡ್ ಇನ್ ಫೈನಾನ್ಷಿಯಲ್ ಮ್ಯಾಟರ್, ಅವರಿಗೆ ಅದರ ಆಸಕ್ತಿ ಇದೆ ಅಂತ ಉಳಿತದೆ. ಒಂದು ಹತ್ತು ಪೈಸೆ ಆಚೆ ಇದ್ದರೆ ಕರೆಕ್ಟ್ ಲೆಕ್ಕ ಸಿಗ್ತದೆ ಅವರಿಗೆ. ಹಾಗೆ ನಮಗೆ ಯಾವುದರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆಯೋ ಅದು ಬರೆದುಕೊಂಡ ಇದಂತ ಸುಮ್ಮನೆ ಪುಣ್ಯ ಬರಬೇಕು ಅಂತ ಕೇಳಿದ್ದೆ, ಇಂಟ್ರೆಸ್ಟ್ ಅಂತ ಕೇಳಿದ್ದಲ್ಲ ಅದನ್ನು ಬಳಸ್ಕೊಂಡು. ಇದು ಲೌಕ ವ್ಯವಹಾರ, ಅದು ಪುಣ್ಯಕ್ಕೋಸ್ಕರ ಅಲ್ಲ, ನಮ್ಮ ಇಂಟ್ರೆಸ್ಟ್ಗೋಸ್ಕರ ಹೆಚ್ಚಿಕೊಂಡು ಅದನ್ನು ಬಳಸ್ಕೊಂಡು ಇಷ್ಟೇ. ಹಾಗಾದ್ರೆ ನೆನಪಿಟ್ಟುಕೊಳ್ಳಬೇಕಾಗಿದೆ ಬೇರೆ ಏನಿಲ್ಲ, ಅದನ್ನು ನಮ್ಮದು ನಾವು ಪ್ರೀತಿಸಬೇಕು. ನಾವು ಯಾವುದನ್ನು ಗಾಢವಾಗಿ ಪ್ರೀತಿಸ್ತೇವೆ ಅದು ಬಳಸ್ಕೊಂಡು. ಈಗ ವಾಸ್ತವಿಕವಾಗಿ ನನಗೆ ನನ್ನ ಸ್ವಂತ ಸಂಗತಿಗಳೆಲ್ಲ ಮರೆತು ಹೋಗ್ತಾರೆ, ಎಲ್ಲೆಲ್ಲೋ ಬಿಟ್ಟು ಹೋಗ್ತೇನೆ ಏನೇನು, ಮತ್ತೆ ಯಾರೋ ಬಂದು ತಂದು ಕೊಡ್ತಾರೆ ಆಚಾರ್ಯ ನೋಡಿ ನಿಮ್ಮನ್ನು ಬಿಟ್ಟು ಹೋಗಿದ್ದೆ ತಿಳಿಗೆ ಅಂತ. ಯಾಕೆ ಎಲ್ಲವನ್ನು ಮರಿಬೇಕಾಗುತ್ತೆ ಅಂದ್ರೆ ಇದನ್ನು ನೆನಪಿಟ್ಟುಕೊಳ್ಳೋದಕ್ಕೋಸ್ಕರ ಎಲ್ಲವನ್ನು ನೆನಪಿಟ್ಟುಕೊಳ್ಳಿ ಸೋಡಿ. ಇದು ಅಧ್ಯಾತ್ಮದಲ್ಲಿ ನಾವು ಸದಾ ಜಾಗೃತರಾಗಿರಬೇಕಾಗಿದ್ದರೆ ಪ್ರಾಪಂಚಿಕವಾದ ವಿಷಯವನ್ನು ಮರೀಲಿಕ್ಕೆ ತಿಳಿದೇ ಬೇಕು. ದ್ಯಾಟ್ ಈಸ್ ನೋ ಅದರ್ ಗೋ, ಬೇರೆ ಉಪಾಯ ಇದೆ. ಎಲ್ಲವನ್ನು ತುಂಬಿಸಿದ್ರೆ ಎಲ್ಲವನ್ನು ಮರೀತದೆ, ಮನಸ್ಸು ಒಂದು ಲಿಮಿಟೇಷನ್ ಇದೆ, ಕೆಪಾಸಿಟಿ ಇಟ್ ಹ್ಯಾಸ್ ಅಂತ ಲಿಮಿಟೇಷನ್. ನಾವು ಅದಕ್ಕಿಂತ ಹೆಚ್ಚು ಫೀಡ್ ಮಾಡಿದ್ರೆ ಮರೆತು ಬಿಡುತ್ತೆ. ನನಗೆ ಆಗಲ್ಲಪ್ಪ ನೆನಪಿಟ್ಕೊಂಡಿದ್ದೀನಿ ಇಷ್ಟೆಲ್ಲ ಒಂದು ಎಷ್ಟೋ ಪ್ರಿಂಟ್ ಆಗ ನನ್ನ ಒಳಗೆ ತುಂಬಿಸಿದ್ರೆ ಆಗಲಿಲ್ಲ ಅಂತ ಅದಕ್ಕೆ ಎಷ್ಟು ನೆನಪಿಟ್ಟುಕೊಳ್ಳಿಕ್ಕೆ ಇದು ಅದಕ್ಕೆ ನಮಗೆ ಇದು ಎಷ್ಟು ಇಂಪಾರ್ಟೆಂಟ್, ಇದು ಮುಖ್ಯ ವಿಷಯ, ಇದನ್ನು ಮರಿಬೇಕ. ಉಳಿದನ್ನು ಮಾತ್ರ ಎಡ್ಡಿ ಇಲ್ಲ ಅಂತ ಅದಕ್ಕೆ ನಾವು ಸಜೆಷನ್ ಕೊಡಬೇಕು. ಆಗ ನಮ್ಮ ಮುಖ್ಯ ವಿಷಯಗಳನ್ನು ನಮ್ಮ ಲೌಕಿಕ ವಿಷಯಗಳನ್ನು ಸೇರಿಸಬಾರ್ದು. ಆಗ ನೆನಪಿಟ್ಟುಕೊಳ್ಳಿ ಇಷ್ಟೇ, ನಮಗೆ ಎಲ್ಲ ಲೌಕಿಕ ವಿಷಯವೂ ಬೇಕು, ವೈದಿಕವೂ ಬೇಕು, ಎರಡರಲ್ಲೂ ಬೇಕು. ಅದಕ್ಕೋಸ್ಕರವೇ ಇದು ಮತ್ತೆ ಏನು ವಿರಕ್ತಿ ಯಾಕೆ ಹೇಳಿದ್ದವರು, ಇದನ್ನು ಹಚ್ಚಿಕೊಂಡು ಅದನ್ನು ಹಚ್ಚಿಕೊಂಡು ಎರಡನ್ನು ಮನಸ್ಸು ಹಚ್ಚಿಕೊಂಡಾಗ ವಿರಕ್ತಿ ಬೇಕಲ್ಲ. ನೆನಪಿಟ್ಟುಕೊಳ್ಳೋದಿಲ್ಲ ಮನಸ್ಸು, ಎರಡನ್ನು ಹಚ್ಚಿಕೊಂಡ್ರೆ ಒಂದು ಎರಡನ್ನು ಹಚ್ಚಿಕೊಂಡಾಗ ಯಾವ್ದು ಒಂದನ್ನು ಬರೆಯುತ್ತೆ. ಮುಖ್ಯವಾದ ಕೊಡದ ಮುಖ್ಯ ನೆನಪಿಟ್ಟುಕೊಳ್ಳುತ್ತೆ, ಇಲ್ಲ ಎರಡನ್ನು ಬರೆಯುತ್ತೆ. ಅದಕ್ಕೋಸ್ಕರ ಸ್ಮರಣ ಶಕ್ತಿ ಎನ್ನುವಂತಹದ್ದು ಅಧ್ಯಾತ್ಮದಲ್ಲಿ ಸ್ಮರಣ ಶಕ್ತಿ ಬರೀಬೇಕಾಗಿದ್ದರೆ ಉಳಿದಂತನ್ನ ಮರೆಯಲಿಕ್ಕೆ ಸ್ವಲ್ಪ ಮಟ್ಟಿಗೆ ಅನುಭವ ಬೇಸ್ಕೊಂಡು ಅದನ್ನು ನೆನಪಿಗೆ ಅದನ್ನೇ ಯಾವಾಗ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇವಾಗ ಅದಕ್ಕೆ ದೂರ ಹೋಗಿ ಉಪಯೋಗ ಇಲ್ಲ. ಮನೆಯಿಂದ ದೂರ ಹೋಗ್ಬಿಟ್ಟು ಎಲ್ಲ ಮನೆ ಮನೆ ದೂರ ಹೋದ್ರೆ ಮನೆ ನೆನಪು ಜಾಸ್ತಿ ಆಗುದು ನೀವು ಮನೆ ಹೋಗುದಿಲ್ಲ, ಮನೆ ಹೋಗುದು ಎಷ್ಟು ದಿವಸ ಆಯ್ತು, ಮನೆಯವರು ಹೇಗಿದ್ದಾರೋ ಏನೋ. ಈಗ ಯೋಚನೆ ಮಾಡಿದ್ರೆ ದೂರ ಇದ್ದಷ್ಟು ಚಿಂತೆ ಜಾಸ್ತಿ ಇರಲಿ, ಮನೆಯದ್ದೇ ನೆನಪು ಜಾಸ್ತಿ ಆಗುದು. ಅದರಿಂದ ದೂರ ಇರುವುದರಿಂದ ಮರೆಯಲಿಕ್ಕೆ ಆಗುದಿಲ್ಲ, ದೈಹಿಕವಾಗಿ ದೂರ ಇರುವುದಿಲ್ಲ, ಮಾನಸಿಕವಾಗಿ ದೂರ ಇರಲಿಕ್ಕೆ ಕ್ರಿಯೇಟ್ ಡಿಸ್ಟೆನ್ಸ್ ಮೆಂಟಲಿ ಮೆಂಟಲ್ ಡಿಸ್ಟೆನ್ಸ್ ಅನ್ನು ನಿರ್ಮಾಣ ಮಾಡಿದಾಗ ದೂರ ಹೋದಷ್ಟು ಮರೆ ಹೋಗುತ್ತೆ. ಮಾನಸಿಕವಾಗಿ ದೂರ ಇಡಬೇಕು ಅವನ್ನೆಲ್ಲ, ಇದನ್ನು ಮಾನಸಿಕವಾಗಿ ಹೊತ್ತಿನ ಇಟ್ಟುಕೊಳ್ಬೇಕು ಉಪದೇಶಕ್ಕ. ಆವಾಗ ಪ್ರಾಯ ಸ್ವಲ್ಪ ಮಟ್ಟಿಗೆ ನೆನಪಿಟ್ಟುಕೊಳ್ಳಿಕ್ಕೆ ಆಗುತ್ತೆ. ಆದರೂ ಬಹಳ ಕಷ್ಟದ ಕೆಲಸ, ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೋಸ್ಕರ ಮಾಡೋದು ಎಷ್ಟು ಸುಮಾರು ಎತ್ತರ ಹೋಯಿತು, ಚಿತ್ತಕ್ಕಿಂತ ಅದು ಇವರಿಗಿಂತ ಸಂಕಲ್ಪ ದೇವತೆಯಾಗಿರ್ತಕ್ಕಂಥ ಮಿತ್ರನಿಗಿಂತ ಪಿರಿಯ ನಿಯಾಮಕರಾದಂತಹ ಚಿಂತಾಮಣಿಯಾಗಿರ್ತಕ್ಕಂತಹ ಅಗ್ನಿಯನ್ನು ಹೀನ ಅದಕ್ಕೋಸ್ಕರವೇ ಬ್ರಾಹ್ಮಣರು ಅಗ್ನಿ ಮುಖದಲ್ಲಿ ಆರಾಧನೆ ಮಾಡುವ ಅಗ್ನಿ ಸ್ವಾಹ ಅಗ್ನಿ ನನ್ನ ಮಹ ಅಗ್ನಿಯಲ್ಲಿ ಹೋಮ ಮಾಡುವುದು ಯಾಕೆ ಅಗ್ನಿಯೇ ನಮ್ಮ ಚಿತ್ತ ಸ್ಮರಣ ಶಕ್ತಿಯನ್ನು ಜಾಗೃತಗೊಳಿಸತಕ್ಕಂಥ ದೇವತೆ ಆದ್ರಿಂದ ಒಳಗಿನಿಂದ ಚಿತ್ತದಲ್ಲಿ ಕೂಡಪ್ಪ ಅಂತ ಈ ಸಂಚಿತವಾಗಿರ್ತಕ್ಕಂಥ ಹೊರಗಿನ ಕುಂಡದಲ್ಲಿ ಅಗ್ನಿಯಾಗುವುದು ಅದು ಚಿತ್ತಭಿ ಏಷ ಬೇಕಾಯನ ಅಗ್ನಿಯಿಂದ ಕೆಳಗೆ ಇರತಕ್ಕಂಥ 15ನೇ ಕಕ್ಷೆಯಿಂದ ಕೆಳಗೆ 25 ಕಕ್ಷೆ ತನಕ ಸುಮಾರು 10 ಮೆಟ್ಟಿನ ದೇವತೆಗಳನ್ನು ನೋಡಿದೆವಲ್ಲ ಅವರೆಲ್ಲರಿಗೂ ಆಶ್ರಯ ಅಂತ ನೂರಾರು ದೇವತೆಗಳಿದ್ದಾರೆ ಗಣದೇವತೆಗಳೆಲ್ಲ ಇದ್ದಾರೆ 18ನೇ ಕಕ್ಷೆಯಲ್ಲಿ ಎಲ್ಲ ದೇವತೆಗಳಿಗೆ 16 17 18 19 20 21 22 23 24 25 ನಂತರ ಮತ್ತು ಇದ್ದಾರೆ ಅದ್ಬಿಟ್ಟುಬಿಡಿ ಪ್ರಧಾನವಾಗಿ ದೇವತಾಗಳ ನಿಯಂತ್ರಿಸುವ ಶಕ್ತಿ ಚಿತ್ತ ಮತ್ತೆ ಚಿತ್ತ ಪವಿತ್ರ ಕೊನೆಗೆ ಈ 10 ಕಕ್ಷೆಯಲ್ಲಿರ್ತಕ್ಕಂಥ ದೇವತೆಗಳು ಮೋಕ್ಷಕ್ಕೆ ಹೋದಾದ್ರೂ ಅಗ್ನಿಯ ಆಶ್ರಯದಲ್ಲೇ ಅದೇನು ಬಂದು ದೂರ ಇರ್ಬೋದಪ್ಪ ಅದರಿಂದ ಅಗ್ನಿಯಲ್ಲಿ ಸ್ಮರಣ ಶಕ್ತಿಯನ್ನು ಕೊಡು ಭಗವಂತ ನಿನ್ನ ಸ್ಮರಣೆಯನ್ನು ಕೊಡು ಸಂತಕಂ ಚಿಂತೆಯ ಇನಂ ತಂ ಅಂತಕಾಲ ಅಂತಕಾಲ ವಿಶೇಷವಾಗುವುದು ವಿಚಾರ ಆರಂಭ ಮಾಡಿದ್ದಾರೆ ಸಂತಕಂ ಚಿಂತೆಯ ಅಂತಕಾಲ ವಿಶೇಷ ಸದಾ ಭಗವಂತನನ್ನು ಸ್ಮರಣೆ ಮಾಡು ಅಂತಕಾಲ ವಿಶೇಷವಾಗಿ ಅಂತಕಾಲ ಸ್ಮರಣೆ ಮಾಡುವುದಕ್ಕೋಸ್ಕರ ಸದಾ ಸ್ಮರಣೆ ಮಾಡು ಸದಾ ಮಾಡಿದ ನಂತರ ನೆನಪಿ ಬರೋಲ್ಲ ಅಂತಕಾಲ ಬರಬೇಕು ಅದಕ್ಕೋಸ್ಕರ ಸದಾ ಸ್ಮರಣೆ ಮಾಡು ಈಗ ನಿನ್ನ ಸ್ಮರಣೆ ಕೊಡು ಅಂತ ಹೇಳಿ ಸ್ಮರಣ ನಿಯಾಮಕನಾದ ಅಂತಕಾಲ ಪ್ರಾರ್ಥನೆ ಅದಕ್ಕೋಸ್ಕರವೇ ಋಗ್ವೇದ ಧರ್ಮದಲ್ಲೇ ಸೂಕ್ತ ಅಗ್ನಿ ಸೂಕ್ತ ಇದೆಲ್ಲ ಒಂದಕ್ಕೊಂದು ಲಿಂಕ್ ಇದೆ ಋಗ್ವೇದ ಧರ್ಮದಲ್ಲೇ ಸೂಕ್ತ ಅಗ್ನಿ ಸೂಕ್ತ ನಾವು ಆರಾಧನೆ ಮಾಡುದು ಅಗ್ನಿ ಪ್ರತ್ಯೇಕದಲ್ಲಿ ಭಗವಂತನನ್ನ ಅನುಷ್ಠಾನದಲ್ಲಿ ಎಲ್ಲಕ್ಕೂ ಕಾರಣ ಅಗ್ನಿಯೇ ನಮ್ಮ ಅಂತರಂಗದ ಸ್ಮರಣವನ್ನು ಜಾಗೃತಗೊಳಿಸತಕ್ಕಂಥ ದೇವತೆ ಅರ್ಥ ಚಿತ್ತದ ದೇವತೆಯಾಗಿರ್ತಕ್ಕ ಅಗ್ನಿಯಲ್ಲಿ ಭಗವಂತನ ತಪಾಸಣೆ ಉಪಾಸನೆ ಮಾಡಲಿ ಅವಾಗ ಏನಾಗುತ್ತೆ ಚಿತ್ತಾನ್ ವೈ ಸಲೋಕಾನ್ ಧ್ರುವಾನ್ ಧ್ರುವ ಪ್ರತಿಷ್ಠಿತಾನ್ ಪ್ರತಿಷ್ಠಿತ ಅವ್ಯಥಮಾನಾನ್ ಅವ್ಯಥಮಾನೋ ಅಭಿಚಿತ್ಯತಿ ಯಾರು ಚಿತ್ತದ ಪ್ರತೀಕದಲ್ಲಿ ಭಗವಂತನನ್ನು ಉಪಾಸನೆ ಮಾಡ್ತಾರೋ ಚಿತ್ತಾನ್ ವೈ ಲೋಕಾನ್ ಅಂದ್ರೆ ಅವನ ಪುಣ್ಯಕರ್ಮದಿಂದ ಸಂಚಿತವಾದ ಮತ್ತು ಅಗ್ನಿಯಿಂದ ನಿಯಮ್ಯವಾಗಿರತಕ್ಕಂಥ ಅಗ್ನಿ ಅಧೀನವಾಗಿರ್ತಕ್ಕಂಥ ಲೋಕಗಳನ್ನ ಅಲ್ಲಿಯೂ ಕೂಡ ಅದನ್ನು ಅಗ್ನಿ ಅಧೀನವಾಗಿ ಅವನಿರ್ತಾನೆ ಅಗ್ನಿ ಅಧೀನವಾಗಿರ್ತಕ್ಕಂಥ ಅಗ್ನಿಯ ನಿಯಂತ್ರಣಕ್ಕೆ ಒಳಪಟ್ಟ ನಿತ್ಯ ಲೋಕವನ್ನು ಸೇರ್ತಾನೆ ಅದ್ರ ಇವನು ಸೇರ್ತಕ್ಕಂಥ ಅಂಶ ಅಲ್ಲಿಯೂ ಅಗ್ನಿ ಅಧೀನ ಆಗಿ ಇರ್ತಾನೆ ಮೋಕ್ಷದಲ್ಲಿ ಕೂಡ ಆದ್ರೆ ಯಂತ್ರವು ಧ್ರುವ ಮತ್ತು ಧ್ರುವ ಆಗಿದೆ ವಿವರಣೆ ಇವನು ಒಬ್ಬ ಧ್ರುವ ಕಲಿಯುಗದ ಇವನೊಂದು ಧ್ರುವ ಲೋಕವೇ ಆಮೇಲೆ ಪ್ರತಿಷ್ಠಿತ ಪ್ರತಿಷ್ಠಿತ ಇವನು ಇವನಿಗೊಂದು ಸ್ಥಿರವಾದಂತಹ ನಿಲುವಿದೆ ಅದಕ್ಕೊಂದು ಸ್ಥಿರವಾದ ನಿಲುವಿರತಕ್ಕಂಥ ಸೇರಬೇಕು ಅವ್ಯಥಮಾನ ಅವ್ಯಥಮಾನ ಇವನು ಆನಂದ ಸ್ವರೂಪ ಇವನು ಆನಂದಮಯವಾದ ಒಂದು ಮನೆಗೆ ಅಂತಹ ಪರಲೋಕವನ್ನ ಮೋಕ್ಷವನ್ನ ಅಗ್ನಿಯ ಉಪಾಸನೆ ಅಗ್ನಿಯ ಪ್ರತೀಕದಲ್ಲಿ ಭಗವಂತನನ್ನು ಉಪಾಸನೆ ಮಾಡುವ ಮೂಲಕ ಪಡೀತಾನೆ ಅಂದ್ರೆ ಇನ್ನೂ 10 ಮೆಟ್ಟು ಹೋಗ್ಲಿಕ್ಕುಂಟು ಆದ್ರೂ 10 ಮೆಟ್ಟು ಹೋಗುವುದು ಗ್ಯಾರಂಟಿ ನೇತೆ ಮೆಟ್ಟಿನ ತನಕ ನಾವು ಹೋದೆ ಬಂದ್ರೆ ಮತ್ತೆ 10 ಮೆಟ್ಟು ಹೋಗುವುದು ಗ್ಯಾರಂಟಿ ಅದರಿಂದ ಮತ್ತೆ ಅಷ್ಟೇ ಅಲ್ಲ ಮತ್ತೆ ಯಾವ ಚಿತ್ತಸ್ಯ ಗತಂ ತತ್ರ ಸಿಗಾಗಾಪಚಾರೋ ಭವತಿ ಚಿತ್ತದೇವತೆ ಆಗಿರ್ತಕ್ಕ ಅಗ್ನಿಯ ವ್ಯಾಪ್ತಿ ಎಷ್ಟು ಕಡೆ ಇದೆಯೋ ಅಲ್ಲಿ ಎಲ್ಲವೂ ಇವನು ಸಂಚರಿಸಬಲ್ಲ ಅಲ್ಲಿ ತನ್ನ ಅದನ್ನು ಅರಿಯಬಲ್ಲ ಆದ್ರಿಂದ ಎಸ್ ಚಿತ್ತಂ ಪ್ರಜ್ಞೆಯು ಮಾಸ್ತಿ ಅಗ್ನಿ ಎಂತನಕ ಬಂದಿದೆ ಅಗ್ನಿ ಅಂದ್ರೆ ನಾವಿದೆ 15ನೇ ಮೆಟ್ಟಲ್ಲಿದ್ದಾನೆ ಅದರ ನಂತರ ಅಗ್ನಿಯಿಂದ ಒಂದು ಮೆಟ್ಟಿನ ಕೆಳಕ್ಕಿರಲಿದೆ 14ನೇ ಮೆಟ್ಟು ಅದರಲ್ಲಿ ನಾರದಲ್ಲಿದ್ದಾನೆ ನಾರದನ ಇಮ್ಮಿಡಿಯೇಟ್ ಜೂನಿಯರ್ ಇವನು ನಾರದನಿಗೆ ಅಗ್ನಿ ಉಪಾಸನೆ ಅಗತ್ಯ ಇಲ್ಲ ಅವರಂತಾನೆ ಚಿತ್ತವನ್ನು ಗೆದ್ದಾಗಿದೆ ಅವನು ನಾರದನಿಗೆ ನೆನಪಿನ ಸಮಸ್ಯೆ ಇಲ್ಲ ಸಮಸ್ತ ಜನ್ಮಾಂತರದ ಸ್ಮೃತಿ ಇದೆ ಭಾಗವತ ಮೊದಲು ಹೇಳುವುದೇ ಆ ಕಥೆ ಇಲ್ಲ ನಾರದ ವೇದವ್ಯಾಸ ಹೇಳುವುದೇನು ನಾನು ಪೂರ್ವಕಲ್ಪದಲ್ಲಿ ನಾನೊಬ್ಬ ಸಣ್ಣ ಮಗುವಾಗಿದ್ದವಾಗ ಏನು ಬುದ್ಧಿ ಇರಲಿಲ್ಲ ನನ್ನ ತಾಯಿಯ ಋಷಿಗಳ ಆಶ್ರಮದಲ್ಲಿ ಸೇವೆ ಮಾಡಿಕೊಂಡು ಜೀವನ ಮಾಡ್ತಿತ್ತು ಭರತನ ಅವಾಗ ಒಂದ್ಸರ್ತಿ ಸಂಜೆ ಗೋವುಗಳನ್ನೆಲ್ಲ ಇಲ್ಲಿ ಕಟ್ಟಿ ಹಾಲು ಕರೆದು ಸಂಜೆ ಹೊತ್ತು ಕತ್ತಲಲ್ಲಿ ಹಾವನ್ನು ಕಚ್ಚಿ ಸಂದು ಹೋದ್ರು ನನ್ನ ತಾಯಿ. ನಾನು ಆ ಋಷಿಗಳ ಸೇವೆ ಮಾಡ್ತಾ ಇದ್ದವ. ತಾಯಿಯನ್ನು ಕಳ್ಕೊಂಡ ಮೇಲೆ ಒಬ್ಬನೇ ಕಾರಿನಲ್ಲಿ ಹೋಗಿ ದೇವರನ್ನ ಕಾಣಬೇಕು, ದೇವರ ಕಾಣಬೇಕು ಹಠ ಅಂತ ಹೇಳ್ತಾರೆ. ಬಹಳ ಕಷ್ಟಪಟ್ಟು ದೇವರನ್ನ ಒಲಿಸಿಕೊಳ್ಳಿ ಪ್ರಯತ್ನ ಮಾಡಬೇಕೆಂದರೆ ಜನ್ಮದಲ್ಲಿ ಹಿಂದಿನ ಕಲ್ಪದಲ್ಲಿ ಸ್ಪಂತರದ ಕಥೆಯನ್ನು ನೆನಪಿಸಿಕೊಂಡು ಬಿಡ್ತಾರೆ. ಆವಾಗ ನನಗೆ ಒಂದು ವಾಣಿ ಕೇಳಿಸಿತು, ನಿನಗೆ ಈ ಜನ್ಮದಲ್ಲಿ ಇಷ್ಟೇ ಏನು ದೇವರ ಸ್ವರವನ್ನು ಕೇಳುವ ಯೋಗ, ದೇವರನ್ನು ಕಾಣುವ ಯೋಗ ಇಲ್ಲ. ಇದರ ಫಲವಾಗಿ ಮುಂದಿನ ಕಲ್ಪದಲ್ಲಿ ನಿನ್ನ ನನ್ನ ಕಾಣುತ್ತೀಯ. ಹೀಗೆ ಒಬ್ಬ ದಾಸಿ ಪುತ್ರನಾಗಿದ್ದ ಹುಡುಗ ಮುಂದಿನ ಕಲ್ಪದಲ್ಲಿ ನಾರದ ಆಗಿಬಿಟ್ಟೆ. ಅದನ್ನೆಲ್ಲ ಅವನು ನೆನಪಿನಿಂದ ಹೇಳುತ್ತಾನೆ. ಅದರಿಂದ ಅವನಿಗೆ ನೆನಪಿನ ಕೊರತೆ ಇಲ್ಲ. ಕಲ್ಪಾಂತರದ ನೆನಪಿರುವವನು ಅಷ್ಟೇ ಭಗವ ಚಿತ್ತ ಅದ್ಭುತ. ಈ ಚಿತ್ತಕ್ಕಿಂತಲೂ ಆಚೆಗೆ ಇದಕ್ಕಿಂತ ಎತ್ತರದ ಏನಾದರೂ ಉಪಾಸನೆ ಇಲ್ವಾ? ಅಸ್ತಿವಾವ ಚಿತ್ತಾತ್ಮೂಯ ಚಿತ್ತಕ್ಕಿಂತ ಮೇಲೆ ಉಪಾಸನೆ ಉಂಟಪ್ಪ. ಏನದು ಚಿತ್ತ ಇರುವುದು ಯಾಕೆ? ಅದು ಮಾಡಿದ್ರೆ ಚಿತ್ತಕ್ಕೆ ಚಿತ್ತದಿಂದ ನಾವು ಬಳಸಿಕೊಂಡು ಮಾಡುವಂತಹದ್ದು ಏನದು? ಧ್ಯಾನಂ ವಾವ ಚಿತ್ತಾತ್ಮೂಯ ಇದೆ. ಧ್ಯಾನ ಮೆಡಿಟೇಷನ್ ಕಾಂಟೆಂಪ್ರೇಷನ್ ಏಕಾಗ್ರತೆ. ಚಿತ್ತದ ಏಕಾಗ್ರತೆ ಎನ್ನುವುದು ಚಿತ್ತಕ್ಕಿಂತ ದೊಡ್ಡದು. ಚಿತ್ತ ಅಂದ್ರೆ ಏನು? ಇಟ್ಸ್ ಎ ಬಂಡಲ್ ಆಫ್ ಮೆಮೊರೀಸ್. ಸಾವಿರಾರು ನೆನಪುಗಳ ಒಂದು ಕಾರಣ. ಅದರಲ್ಲಿ ಎಲ್ಲಾ ನೆನಪುಗಳು ನಮಗೆ ಬೇಕಾದ್ದಲ್ಲ, ಬೇಕಾದ್ದು ಬೇಡವಾದ ಎಲ್ಲವೂ ಕೆಟ್ಟ ನೆನಪುಗಳು ಅಸಖ್ಯವಾದ ನೆನಪುಗಳು ಎಲ್ಲ ಇದೆ. ಅದರಲ್ಲಿ ಒಂದು ಯಾವುದೋ ಒಂದು ಒಳ್ಳೆಯ ಸ್ಮರಣೆ, ಯಾವುದು ಭಗವದ್ ವಿಷಯಕವಾದ ನೆನಪನ್ನ ಕಾನ್ಸಂಟ್ರೇಟ್ ಒನ್ ಪಾಯಿಂಟೆಡ್ ಆಗಿ ಇದು ದಿಸ್ ಈಸ್ ಬೆಟರ್ ದ್ಯಾನ್ ಚಿತ್ತ. ಚಿತ್ತ ಅಂದ್ರೆ ಇಟ್ಸ್ ಎಕ್ಸಾಂಪಲ್, ಇಟ್ಸ್ ಎ ಬಂಡಲ್ ಆಫ್ ಮೆಮೊರೀಸ್ ಗುಡ್ ಅಂಡ್ ಬ್ಯಾಡ್. ಅದರಲ್ಲಿ ಒಳ್ಳೆಯ ಅಂಶವನ್ನು ಹೆಚ್ಚಿ ತೆಗೆದು, ಭಗವದ್ ವಿಷಯಕವಾದ ನೆನಪನ್ನು ಮಾತ್ರ ಹೆಚ್ಚಿ ತೆಗೆದು ಅದರಲ್ಲಿ ಮನಸ್ಸನ್ನು ಟೆನ್ ಪಾಯಿಂಟ್ ಏಕಾಗ್ರಗೊಳಿಸುವುದು ಧ್ಯಾನ. ಇದು ಚಿತ್ತಕ್ಕಿಂತ ದೊಡ್ಡದಪ್ಪ. ಚಿತ್ತ ಎಲ್ರಿಗೂ ಇದೆ. ಏನು ಬೇಡವಾದ ನೆನಪುಗಳು ಬರ್ತಾ ಇರ್ತವೆ, ಆ ಬೇಡವಾದ ನೆನಪಿಸಿಕೊಳ್ಳುವುದು ದುಃಖ ಬರ್ತಾ ಇರ್ತವೆ. ಬಾಲ್ಯದಿಂದ ಒಳ್ಳೆಯದು ಕೆಟ್ಟದ್ದು ಎರಡೂ ನಡೀತಾ ಇರುತ್ತೆ. ಕೆಲವರು ಅದನ್ನು ಹಿಂದಿನಿಂದ ಹಿಂದೆ ನಡೆದದ್ದನ್ನು ನೆನಪಿಸಿಕೊಂಡು ಹಿಂದೆ ಸಂತೋಷ ಪಡ್ತಾರೆ. ಹಿಂದೆ ಹೀಗಾಯ್ತು ಹೀಗಾಯ್ತು ಒಳ್ಳೆಯ ವಿಷಯ ನೆನಪು. ಕೆಲವರು ಹಿಂದೆ ನಡೆದದ್ದು ಒಳ್ಳೆಯ ವಿಷಯವನ್ನು ನೆನಪಿಸಿಕೊಳ್ಳುವುದೇ ಇಲ್ಲ. ಇರ್ಲಿ ಬಿಡಿ, ಈಗಾಯ್ತಲ್ಲ ಅಂತ ಕೆಟ್ಟ ವಿಷಯಗಳಾಯ್ತು, ಅದನ್ನ ಹಿಂದೆ ನಡೆದದ್ದು ಈಗಿನ ನೋಡಿ ಇರುವುದು ಕಗಳು. ಅದರಿಂದ ಅದೆಲ್ಲ ಅಲ್ಲ. ಚಿತ್ತ ಅನ್ನೋದು ಒಳ್ಳೇದಕ್ಕೆ ಅಲ್ಲ. ಚಿತ್ತದಲ್ಲಿ ಒಳ್ಳೆಯದು ಕೆಟ್ಟದ್ದು ಇದೆ. ಅದು ದುಃಖವನ್ನು ಕೊಡ್ಬೋದು, ಸುಖವನ್ನು ಕೊಡ್ಬೋದು. ಅದರಲ್ಲಿ ಒಳ್ಳೆಯದನ್ನು ಮಾತ್ರ ಹೆಕ್ಕಿ ಅದನ್ನು ಬಿ ಒನ್ ಪಾಯಿಂಟ್ ಎಟ್ ಏಕಾಗ್ರತೆಯನ್ನು ಬೆಳೆಸು. ಅದು ಚಿತ್ತಕ್ಕಿಂತ ಮಹತ್ವದ್ದು ಧ್ಯಾನ. ಅದರ ದೇವತೆ ಯಾರು? ಪಶ್ಚಿಮ ದಿಕ್ಕಿನ ಅಧಿಪತಿ ಯಾರು? ಪೂರ್ವದವ ಬಂದಿದ್ದ ಹಗಲಿನ ದೇವತೆ, ರಾತ್ರಿಯ ದೇವತೆ, ಪಶ್ಚಿಮದ ದೇವತೆ ಯಾರೋ ಅವನೇ ಧ್ಯಾನದ ದೇವತೆ. ಶನ್ನೋ ವಿಗ್ರಹ ಶಂ ವರುಣ. ನೀರಿನ ದೇವತೆ, ಪಶ್ಚಿಮ ದಿಕ್ಕಿನ ದೇವತೆ, ರಾತ್ರಿಯ ದೇವತೆ ಮತ್ತು ಧ್ಯಾನದ ದೇವತೆ. ಯಾಕೆ ಧ್ಯಾನದ ದೇವತೆ ಅವನು? ಅವನು ವರುಣ. ಧ್ಯಾನದಲ್ಲಿ ಒಂದು ವಿಷಯವನ್ನು ಬಿಟ್ಟು ಯಾವ ವಿಷಯವೂ ಗೋಚರಿಸಬಾರದು. ಏಕಾಗ್ರತೆ ಬೇಕಲ್ವ? ಅಂದ್ರೆ ಅವರು ಭಗವಂತನ ಕುರಿತು ಧ್ಯಾನ ಮಾಡುವಾಗ ಧ್ಯಾನ ಮಾಡುವುದಕ್ಕೆ ಆಗುವುದಿಲ್ಲ, ತೊಂದರೆ ಆಗ್ತದೆ ಅಂತ ಹೇಳಿ ಧ್ಯಾನ ಮಾಡಿದ್ರೆ ಆಗುವುದಿಲ್ಲ. ಸದ್ಯಾಕೆ ದೇವರ ಯೋಚನೆ ಬೇರೆ ಏನೋ ಯೋಚನೆ ಬರುತ್ತೆ. ಎಷ್ಟೇ ತೊಂದರೆ ಅಂದ್ರೆ ದೇವರ ಯೋಚನೆ ಮಾಡ್ಲಿಕ್ಕೆ ಕೂತ್ಕೊಳ್ಳುದು, ಬೇರೆ ಏನೋ ಯೋಚನೆ ಬರ್ತದೆ, ಧ್ಯಾನ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಹೊರಟು ದೇವರನ್ನ ಯೋಚನೆ ಮಾಡುವಾಗ ಉಳಿದ ಎಲ್ಲಾ ವಿಷಯಗಳಿಗೆ ಆವರಣವಾಗಿ ಕೊಡ್ತದೆ. ಸೊ ಈ ಕವರ್ ಎವ್ರಿಥಿಂಗ್ ಎಕ್ಸೆಪ್ಟ್ ದ ಆಬ್ಜೆಕ್ಟ್. ಭಗವಂತನ ಸ್ಮರಣೆ ಮಾಡುವಾಗ ಉಳಿದ ಎಲ್ಲಾ ವಿಷಯಗಳಿಗೆ ಆವರಣವಾಗಿ ನಿಂತು ಬಿಟ್ರೆ ಅವನು ಏಕಾಗ್ರತೆ ಬರುತ್ತೆ. ಅದರಿಂದ ಹೊರಡಬೇಕು ಏಕಾಗ್ರತೆ ಬರುತ್ತೆ. ಹಾಗೆ ರಾತ್ರಿಯ ದೇವತೆ ಯಾಕೆ? ಹೌದು, ಬೆಳಕಿನಲ್ಲಿ ಎಲ್ಲ ಕಾಣ್ತಾ ಇತ್ತು, ರಾತ್ರಿ ಹೊತ್ತು ಎಲ್ಲ ಕಾಣದಾಗ ಆವರಣ ಬರುತ್ತೆ ಕತ್ತಲಿನ ಆವರಣ. ಅದರಿಂದ ಹೊರಗಿಂದೋರುಣ, ಹೊರಗಿಂದೋರುಣ. ರಾತ್ರಿಯ ದೇವತೆಯವನೇ, ಧ್ಯಾನದ ದೇವತೆಯವನೇ. ಅವನು ಧ್ಯಾನ ಅಂತ ಯಾಕೆ ಹೇಳಿದ್ರು ಅವನಿಗೆ? ಧ್ಯಾನದ ದೇವತೆ, ಧ್ಯಾನ ಉಪಾಸ. ಧ್ಯಾನದ ದೇವತೆ ಅಂತ ಹೇಳುವುದಿಲ್ಲ, ಧ್ಯಾನ ಅಂತ ಹೇಳ್ತಾರೆ. ಅವನಿಗೂ ಧ್ಯಾನ ಅಂತ ಹೆಸರು. ಧ್ಯಾನದ ಅಭಿಮಾನಿ ದೇವತೆಗೂ ಧ್ಯಾನ ಅಂತ ಹೆಸರು. ಯಾಕೆ ಅಂದ್ರೆ ಧ್ಯಾನ ಯಾಕೆ ಮಾಡುದು ನೋಡಿ. ದೇವರ ಧ್ಯಾನ, ಪರೋಕ್ಷ ಜ್ಞಾನ ಎಲ್ಲ ಮತ್ತೆ ಬಿಡೋಣ. ಈಗ ಯಾವುದಾದ್ರೂ ಒಂದು ವಿಷಯ ಅದು ಏನಿರುವುದು ಅಂತ ನಮಗೆ ತಲೆ ಬಂದರೆ ನಾವು ಕೂಡ ಸತ್ಕಮ್ಮಿ ಯೋಚನೆ ಮಾಡ್ತೇವೆ. ನಾವು ಕಣ್ಣು ಮುಚ್ಚಿ ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದೇ ಧ್ಯಾನ ಅಲ್ವ, ಒಂದು ವಿಷಯವನ್ನ ಕಣ್ಣು ಮುಚ್ಚಿ ಏಕಾಗ್ರತೆಯಿಂದ ಯೋಚನೆ ಮಾಡಿದಾಗ ನಮಗೆ ಒಂದು ಇದು ಸರಿ ಇದು ತಪ್ಪು ಸರಿ ತಪ್ಪುಗಳನ್ನು ನಿರ್ಧಾರ ಮಾಡಲಿಕ್ಕೆ ಧ್ಯಾನದಲ್ಲಿ ಕಾಂಟೆಂಪ್ಲೇಟ್ ಆನ್ ಸರ್ಟನ್ ಥಿಂಗ್ ದಟ್ ಇಟ್ ವಿಲ್ ಕಮ್ ಟು ಎ ಡಿಸಿಷನ್ ವಿಚ್ ಇಸ್ ಕರೆಕ್ಟ್ ವಿಚ್ ಇಸ್ ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಾಗುತ್ತೆ. ಕಣ್ಣು ಮುಚ್ಚಿ ನಾವೇ ಯೋಚನೆ ಮಾಡಿದರೆ ನಾವು ಮಾಡಿದ್ದು ಸರಿಯೋ ತಪ್ಪೋ ಅದು ನಮಗೆ ಗೊತ್ತಾಗುತ್ತೆ. ಇನ್ನು ಹಾಗೆ ಧ್ಯಾನದ ಫಲ ಅದಕ್ಕೋಸ್ಕರ ಒಂದು ಹೀಯತೆ ಹೀಯತೆ ಇದೆ ಧ್ಯಾನ ಅವನನ್ನ ಅಲ್ಲಿ ಭಗವಂತ ಕೂಡಿಸಿದೆ. ಯಾಕೆ ಯಾವ್ದು ಸರಿ ಯಾವ ತಪ್ಪು ಅಂತ ತೀರ್ಮಾನ ಮಾಡುವಂತಹ ಫ್ಯಾಕಲ್ಟಿಯನ್ನು ಜಾಗೃತಗೊಳಿಸುವಂತೆ ಕೂಡಿಸಿದಂತೆ ಅಲ್ಲಿ ಹೀಯತೆ ಅದು ಇರಿಸಲ್ಪಟ್ಟ ಯಾವುದಕ್ಕೋಸ್ಕರ ಸತ್ಯ ಸತ್ಯಗಳನ್ನು ತೀರ್ಮಾನ ಮಾಡುವ ಕೆಪಾಸಿಟಿ ಫ್ಯಾಕಲ್ಟಿಯನ್ನು ಹ್ಯಾಂಡಲ್ ಮಾಡುವಂತ ಭಗವಂತ ಅಲ್ಲಿ ಇಟ್ಟ. ಅದನ್ನ ಅವನಿಗೆ ಧ್ಯಾನ ಶಬ್ದ ವಂಚನ. ಮತ್ತೆ ಧ್ಯಾನ ಕೂಡ ತುಂಬಾ ಸಂಬಂಧವೂ ಇದೆ. ಧ್ಯಾನದಲ್ಲಿ ಇಡೀ ಪ್ರಪಂಚ ಇದ್ರೂ ಇಲ್ಲದ ಹಾಗಿರುವ ಕತ್ತಲ್ಲ ಹಾಗೆ ಯಾದಿಶ ಸರ್ವಭೂತ ನಮ್ಮ ಕಸ್ಯಾಮ್ ಜಾಗೃತಿ ಸಂಜೆಗೆ ಎಲ್ಲ ವಿಷಯವು ಎಲ್ಲರಿಗೂ ರಾತ್ರಿಯಲ್ಲಿ ಜ್ಞಾನಿಗೆ ಹಗಲು ಎಲ್ಲರಿಗೆ ಹಗಲು ಜ್ಞಾನಿಗೆ ಇರೋ ಅಂತ ಹೇಳಿದ್ರೆ ಅದೇ ನಮಗೆ ಯಾವುದು ಹಗಲೋ ಅದು ರಾತ್ರಿ ಅವರಿಗೆ ಈ ವಿಷಯದಲ್ಲಿ ಏನೋ ಎಚ್ಚರವೇ ಇಲ್ಲ. ಆದ್ದರಿಂದ ರಾತ್ರಿಗೆ ಮತ್ತು ಧ್ಯಾನಕ್ಕೆ ಮನೆ ನೀಡುತ್ತೀವಿ ಅವನು ಒಂದು. ಇವನೀಗ 14ನೇ ಮೆಟ್ಟಲಲ್ಲಿ ನಾರದ ಇದ್ದ. ಇವನು ನಾರದಕ್ಕೆ ಒಂದು ಮೆಟ್ಟಲಿದ್ದಾನೆ 13ನೇ ಮೆಟ್ಟಲಲ್ಲಿದ್ದಾನೆ. ಇವನು 13ನೇ ಮೆಟ್ಟಲು ಒಂದು ನಾರಾಯಣ ಇವನು 13 ಮತ್ತೆ ಇನ್ನು 11ನೇ ಮೆಟ್ಟು ಮೇಲೆ ಹೋಗ್ಲಿಕ್ಕೆ ಬಹಳ ಹತ್ರ ಬರ್ತಾ ಇದ್ದೀವಿ ನಾವು ಮೇಲೆ ಬೆಳಿಗ್ಗೆ ಹತ್ರ ಹತ್ರ ಆಗ್ತಾ ಇದೆ. ಕೆಳಗಿನಿಂದ 25ನೇ ಮೆಟ್ಟಲಿಂದ ಹೋಗಿ 24 ಮೆಟ್ಟಲುಗಳಿಂದ ಹೋಗಿ ಈಗ 11 ಮೆಟ್ಟಲು ಉಳಿದೆ ನೋಡಿ ಮೇಲೆ ಹೋಗ್ಲಿಕ್ಕೆ ಉಪಾಸನೆ ವರ್ಣ ಧ್ಯಾನದ ದೇವತೆ ಇದ್ಲು ಮತ್ತು 11 ಮೆಟ್ಟಲು ಮೇಲೆ ಹೋಗಲಿಕ್ಕೆ ಧ್ಯಾನ ಮೆಡಿಟೇಷನ್ ಆದ ಕೂಡಲೇ ಸರ್ವಸ್ವವಾಗಿಲ್ಲ. ಆದರೆ ಅದು ಬಹಳ ದೊಡ್ಡ ಸ್ಥಿತಿ.